ಸಂಬಂಧವನ್ನು ಒಂದು ಹಂತದವರೆಗೆ ಕಳ್ಕೊಂಡಿರ್ತಾರೆ. ತಾವು ಕೂಡ ಕೃಷಿ ಕುಟುಂಬದಲ್ಲಿ ಕೃಷಿಯನ್ನು ಮಾಡ್ಕೊಂತ ಬೆಳೆದವರು. ಹೇಗಿತ್ತು ನೀವು ಕೃಷಿಗೆ ಅಪ್ಪನ ಜೊತೆ ಅವನ ಜೊತೆ ಹೊಲಕ್ಕೆ ಹೋಗುವಾಗ ಕಣಕ್ಕೆ ಹೋಗುವಾಗ ಅದೆಲ್ಲನೂ ವಾತಾವರಣ, ಮನೆಯಲ್ಲಿ ದನ ಕರು ಕೋಳಿ ಕುರಿ ಇಂಥವೆಲ್ಲ ಹೇಗೆ ಅನಿಸ್ತಿತ್ತು? ಈಗ ನಾವೆಲ್ಲರೂ ಆತ್ಮನಿರ್ಭರ, ಆಮೇಲೆ ನಾವು ಸ್ವಾಭಿಮಾನದಿಂದ ಬದುಕೋದು ಅಂತ ನಾವೆಲ್ಲ ಈಗ ಮಾತಾಡ್ತೀವಿ ಅಥವಾ ಪ್ರಚಾರದಲ್ಲಿದೆ. ಆದರೆ ಈ ಕೆಲಸವನ್ನು ಆತ್ಮಾಭಿಮಾನದಿಂದ ಸ್ವಾಭಿಮಾನದಿಂದ ಬದುಕೋದು ಅಥವಾ ನಾವು ಆತ್ಮನಿರ್ಭರರಾಗುವುದು, ಇದನ್ನು ನಮ್ಮ ಕೃಷಿಕರು ಭಾಳ ಲಗಾಯತಿನಿಂದನೇ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಅದನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಈ ಕೃಷಿ ಕುಟುಂಬದಲ್ಲಿ ಅದನ್ನೆಲ್ಲ ನೋಡ್ತಾ ಮಾಡ್ತಾ ಬೆಳೀತಾ ಬಂದಂಥವ್ರು. ಸಹಜವಾಗಿ ನಮಗೆ ಗದ್ದೆ ಇತ್ತು ಅಂದರೆ ಭತ್ತದ ಬೆಳೆಯನ್ನು ಬೆಳೆಯುವಂಥ ಪ್ಯಾಡಿ ಫೀಲ್ಡು, ಅದ್ರ ಜೊತೆಗೆ ಅಡಿಕೆ ಬೆಳೆಯುವಂಥ ತೋಟ, ಅದ್ರ ಜೊತೆಗೆ ಬೇರೆ ಬೇರೆ ಉತ್ಪನ್ನಗಳು ಅಂದರೆ ಸಹ ಉತ್ಪನ್ನಗಳು ಇವುಗಳನ್ನೆಲ್ಲ ಮಾಡ್ತಾ ಇರಬೇಕಿದ್ರೆ, ಈಗ ನಾವು ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಏನು ಒಂದು ಪ್ರೊಫೆಷನ್ ಅಂತ ಮಾಡ್ತೀವಿ, ಅದು ನಮ್ಮದೊಂದು ಉದ್ಯೋಗ ಮತ್ತು ನಮಗೆ ಅದೊಂದು ಸಂಪಾದನೆಯ ಮಾರ್ಗ, ಆ ರೀತಿ ಮಾಡ್ತೀವಿ ಮತ್ತು ಅದನ್ನು ಶಿಸ್ತಿನಿಂದ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಕೃಷಿ ಏನಂತಂದರೆ ಅದು ಒಂದು ಪ್ರೊಫೆಷನ್ನು, ಆದರೂ ಸಹಿತ ಅದು ಪಕ್ಕಾ ಪ್ರೊಫೆಷನ್ ಅಲ್ಲ. ಆ ರೀತಿ ಈಗ ನಮಗೆ ನಮ್ಮ ಕೃಷಿ ಹಾಗೆ ಹೇಗಾಗಿದೆ ಅಂತಂದರೆ ಅದೊಂಥರ ಸಂಸ್ಕೃತಿ, ಕೃಷಿ ಸಂಸ್ಕೃತಿ, ಅಲ್ಲೇ ನಮ್ಮದು ಎಲ್ಲದೂ ಇದೆ. ನಾವು ಅದನ್ನು ಬರೀ ಉದ್ಯೋಗ ಅದಕ್ಕೆ ಸೀಮಿತ ಮಾಡೋದಿಲ್ಲ. ನಾವು ಮಾಡ್ತಾ ಇರುವಂಥ ಮಾನದಂಡದಲ್ಲಿ ಈ ಕೃಷಿ ಅಂದರೆ ಈ ಚೌಕಟ್ಟಿನೊಳಗಡೆ ಬರ್ತದೆ ಇಲ್ಲ, ಆ ರೀತಿ ಇಲ್ಲ. ಕೃಷಿ ಅಂದರೆ ಇವೆಲ್ಲ ಚೌಕಟ್ಟುಗಳನ್ನು ಮೀರಿರುವಂಥದ್ದು. ಜೊತೆಗೆ ನಮ್ಮ ಕೃಷಿಗೆ ಅನುಕೂಲಕ್ಕೆ ಬೇಕಾಗಿರುವಂಥದ್ದು ಪ್ರಾಣಿಗಳು ನಮ್ಮ ಜೊತೆಗೆ ಇರ್ತವೆ, ಕೊಟ್ಟಿಗೆ ನಮ್ಮ ಜೊತೆಗಿರುತ್ತೆ. ನಮ್ಗೆ ಗೊತ್ತಿಲ್ಲದೆ ನಾವು ಬಹಳ ತಾಜಾ ಆಗಿರುವಂಥ ಹಾಲು, ತರಕಾರಿ, ಆಮೇಲೆ ಕೃಷಿ ಉತ್ಪನ್ನಗಳು ಇವೆಲ್ಲವುಗಳನ್ನು ಬಳಸ್ತಾ ಇರ್ತೀವಿ. ಈಗೆಲ್ಲ ಏನಿದೆ ಅಂತಂದರೆ ನಾವು ಆರ್ಗ್ಯಾನಿಕ್ಕು ಆಗೋದು ಅಂತ. ಸೊ ಕೃಷಿಕರಿಗೆ ಆರ್ಗ್ಯಾನಿಕ್ಕು ಅನ್ನೋದು ಏನಿದೆ ಅಂತಂದರೆ ಅವರ ಜೀವನ ಶೈಲಿಯ ಒಂದು ಭಾಗ. ನಮ್ಮ ನಾವೇನು ಕೃಷಿ ಸಂಸ್ಕೃತಿ ಅಂತ ಹೇಳ್ತೀವಿ, ಆ ಜನಜೀವನದ ಒಂದು ಭಾಗ ಆಗಿ ಆರ್ಗ್ಯಾನಿಕ್ಕು ಪದ್ಧತಿ ಬರುತ್ತದೆ, ಪಶುಸಂಗೋಪನೆ ಬರ್ತದೆ, ಆಮೇಲೆ ಅರಣ್ಯೀಕರಣ ಬರ್ತದೆ. ನಮ್ಗೆ ಭಾಳ ಜನ ಕೃಷಿ ಅಂದ ತಕ್ಷಣ ಬರೀ ಕೃಷಿ ಮಾಡೋದು ಅಲ್ಲ, ಈಗ ಒಬ್ಬ ಕೃಷಿಕ 1,000 ಗಿಡಗಳನ್ನು ಸಾಕ್ತಾನೆ ಅಂತಂದರೆ ಅವನಕ್ಕಿಂತ ದೊಡ್ಡ ಪರಿಸರ ಪ್ರೇಮಿ ಮತ್ತೆ ಯಾರಿದ್ದಾರೆ? ನಾವು ಅಡಿಕೆಯನ್ನು ಬೆಳೆಯೋರು, ಅಡಿಕೆ ಹೆಚ್ಚು ಕಾರ್ಬನನ್ನು ಹೀರ್ಕೊಳ್ತಾರೆ ಅಡಿಕೆ ಗಿಡ ಅಂತ ಹೇಳ್ತಾರೆ ಸಂಶೋಧನೆಗಳು, ಅದನ್ನು ಪ್ರೂವ್ ಮಾಡಿರುತ್ತೆ. ಒಬ್ಬನು 1,000 ಅಡಿಕೆ ಗಿಡಗಳನ್ನು ಅವನು ಅಫ್ಕೋರ್ಸ್ ಅವನ ಉತ್ಪಾದನೆ ಅಥವಾ ಸಂಪಾದನೆಗಾಗಿನೇ ಅದನ್ನು ಬೆಳೀಬೋದು, ಆದರೆ ಅವ ತನ್ನ ಆದಾಯಕ್ಕಾಗಿ ಅಥವಾ ತನ್ನ ವೃತ್ತಿಗಾಗಿ ಮಾಡ್ತಾ ಇರುವಂಥ ಕೆಲಸದಿಂದ ಈ ಯೂನಿವರ್ಸ್ಗೆ ಅಂದರೆ ಈ ವಿಶ್ವಕ್ಕೆ, ಬರೀ ನಾವು ಗಡಿ ಹಾಕೊಳ್ಳೋದಲ್ಲ, ಜಿಲ್ಲೆ ತಾಲೂಕು ಅಥವಾ ರಾಜ್ಯ ದೇಶ ಆ ರೀತಿ ಇಲ್ಲ, ಪರಿಸರ ಅಂತಂದರೆ ಅದು ವಿಶ್ವವ್ಯಾಪಿಯಾಗಿರುವಂಥದ್ದು. ಇಡೀ ವಿಶ್ವಕ್ಕೆ ಒಬ್ಬ ವ್ಯಕ್ತಿ ಇಂಥದ್ದೊಂದು ಕಾಂಟ್ರಿಬ್ಯೂಷನನ್ನು ಕೊಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು, ಮತ್ತು ಈಗಿನ ಹೊಸ ಪರಿಕಲ್ಪನೆ ಏನಾಗಿದೆ ಅಂತಂದರೆ ಕಾರ್ಬನ್ ಕೆಪ್ಯಾಸಿಟಿ ಅಂತ ಹೇಳ್ಕೊಂಡು ಮಾನದಂಡ ಇದೆ. ಈಗ ನೀವು 1,000 ಮರಗಳನ್ನು ಬೆಳೆದ್ರೆ ನಿಮ್ಗೊಂದು ಸರ್ಟನ್ ಕಾರ್ಬನ್ ಕೆಪ್ಯಾಸಿಟಿ ಕೊಡ್ತದೆ. ಸೊ ನೀವು ಆ ಕಾರ್ಬನ್ ಕೆಪ್ಯಾಸಿಟಿಯನ್ನು ಇನ್ನೊಂದು ಯಾರೋ ಇಂಡಸ್ಟ್ರಿ ಮಾಡೋನಿಗೆ, ಕಾರ್ಖಾನೆ ಮಾಡೋನಿಗೆ ಅಥವಾ ಬೇರೆ ಏನಾದರೂ ಒಂದು ಮಾಲಿನ್ಯ ಮಾಡ್ತಾ ಇರುವಂತಹ ಒಂದು ಕಾರ್ಖಾನೆಯನ್ನು, ಉತ್ಪಾದನೆಯನ್ನು, ಸಣ್ಣ ಕೈಗಾರಿಕೆಯನ್ನು ಮಾಡೋನಿಗೆ ನೀವು ಅವನಿಗೆ ಟೆಂಪ್ರವರಿಯಾಗಿ ಒಂದು ಬಾಂಡ್ ಮಾಡಿಕೊಂಡು ಅದನ್ನು ಮಾರಾಟ ಮಾಡಿಕೊಂಡ್ರೆ ಅದರಲ್ಲೂ ಕೂಡ ಆದಾಯ ಬರ್ತದೆ. ಸೊ ಹೊಸ ರೈತರಿಗೆ ಅರ್ಥ ಆಗಬೇಕಾಗಿರುವಂಥದ್ದು ಇದು, ನಾವು ರೈತಾಭಿಯನ್ನು ಅಥವಾ ವ್ಯವಸಾಯವನ್ನು ಮಾಡ್ತಾ ಮಾಡ್ತಾ ಈ ಪರಿಸರಕ್ಕೆ ನಮ್ಮದು ಒಂದು ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನನ್ನು ನಾವು ಕೊಡ್ತಾ ಇದ್ದೀವಿ. ಜೊತೆಗೆ ಈ ಕಾಂಟ್ರಿಬ್ಯೂಷನನ್ನು ಕೊಡೋದ್ರ ಜೊತೆಗೆ ಕೂಡ ಒಂದು ಹೊಸ ಆದಾಯದ ಮೂಲ ಕೂಡ ಅಲ್ಲಿದೆ ಅಂತ. ಈ ಕಾರ್ಬನ್ ಕೆಪ್ಯಾಸಿಟಿ ಸೆಲ್ಲಿಂಗ್ ಕಾಂಟ್ರಾಕ್ಟ್ ಏನಿದೆ ಅದು ಒಂದು ಹೊಸ ವಿಚಾರ. ಸೊ ಇವುಗಳೆಲ್ಲ ಅರ್ಥ ಆದರೆ ನಮ್ಮ ಒಂದು ಕೃಷಿ ಸಂಸ್ಕೃತಿಯ ಮಹತ್ವ ಏನಿದೆ, ವಿಶ್ವ ಮಾನವ ಕಲ್ಪನೆ ಇರ್ಬೋದು ಅಥವಾ ವಿಶ್ವ ಕುಟುಂಬ ಅಂತ ನಾವೇನು ಹೇಳ್ತೀವಿ, ಇವು ಎಲ್ಲವನ್ನ ಸಾಧ್ಯ ಮಾಡಿರೋದು ನಮ್ಮ ಕೃಷಿ ಬದುಕು, ಕೃಷಿ ಸಂಸ್ಕೃತಿ ಅಂತ ಹೇಳುವಂಥದ್ದು. ಇದು ನೀವು ಒಬ್ಬ ಪತ್ರಕರ್ತಾಗಿ ಗ್ರಹಿಸಿಕೊಂಡಂತ ವಿಚಾರ. ನೀವು ಬಾಲ್ಯದಲ್ಲಿ ಆ ಪರಿಸರ ಹೇಗಿತ್ತು ಅದನ್ನು ಸ್ವಲ್ಪ. ನಾವೆಲ್ಲ ಏನು ಚಿಕ್ಕವರಿರ್ಬೇಕಿದ್ರೆ ಈಗ ಶಾಲೆ ಹೋಗೋದು, ಎಲ್ಲವರೂ ಶಾಲೆ ಹೋಗ್ತಾ ಇದ್ರು. ನಮ್ಮ ಕೃಷಿ ಬದುಕೇನಿದೆ ಇದ್ರ ಜೊತೆಗೆ ಶಾಲೆ ಅನ್ನೋದು ಒಂದು ಅಡಿಷ್ನಲ್ ಆಪ್ಷನ್ ಅದು. ಸೊ ಯಾರು ಫೇಲ್ ಆದರೂ ಭಾಳ ತಲೆ ಕೆಡಿಸ್ಕೊಡ್ತಿರ್ಲಿಲ್ಲ, ಈಗಿನ ಹಾಗೆ ಹೆಚ್ಚು ಅಂಕ ಬರ್ತಾ ಇರಲಿಲ್ಲ ಅಂತಂದ್ರೆ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಮತ್ತು ಇದಕ್ಕೂ ಭಾಳ ಹಿಂದೆ ಹೋಗೋದಿದ್ರೆ ನಾನು ಹುಟ್ಟೋದಕ್ಕಿಂತ ಮೊದಲೇ ನಮ್ಮ ಅಜ್ಜ ತೀರ್ಕೊಂಡಿದ್ದಾರೆ. ಆಗಿಲ್ಲೆಲ್ಲ ಬನವಾಸಿದಲ್ಲಿ ಮಾತ್ರ ಶಾಲೆ ಇತ್ತು, 7th ಓದ್ತಾರೆ. 7th ಓದಿದ ನಂತರ ಆಗ ಅವರಿಗೆ ನೌಕರಿ ಮಾಡೋದು ಭಾಳ ಸುಲಭ ಆಯಿತು, ಬಟ್ ಅವ್ರು ನೌಕರಿ ಮಾಡೋದಿಲ್ಲ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ತಿಳ್ಕೊಂಡು ಮತ್ತೆ ಮರಳಿ ಮಣ್ಣಿಗೆ ಬರ್ತಾರೆ, ಕೃಷಿಯನ್ನು ಮಾಡ್ತಾರೆ. ಹೀಗೆ ಅದು ಕೃಷಿ ಆಕರ್ಷಣೆ ಅನ್ನೋದು ನಮಗೆ ತಲತಲಾಂತರದಿಂದ, ತಲೆಮಾರಿನಿಂದ, ಲಾಗಾಯತಿನಿಂದ ನಮ್ಮ ಜೊತೆಗೆ ಅದು ಅಂಟ್ಕೊಂಡು ಬಂದಿದೆ. ಹಾಗೆ ನಾವು ಬರ್ತಾ ಬರ್ತಾ ನಮ್ಮ ಮನೆಯಲ್ಲಿ ನಾವು ಪಶುಸಂಗೋಪನೆಯನ್ನು ಮಾಡಿದ್ವಿ. ನಾನು ಶಾಲೆಗೆ ಹೋಗಬೇಕಿದ್ರೆ ದನ ಕಾಯ್ಲಿಕ್ಕೆ ಹೋಗ್ತಿದ್ದೆ, ಎಮ್ಮೆ ಕಾಯ್ಲಿಕ್ಕೆ ಹೋಗ್ತಿದ್ದೆ. ಸೊ ಅವೆಲ್ಲ ಒಂದು ಬಹಳ ವಿಶಿಷ್ಟವಾದಂಥ ಅನುಭವ ಮತ್ತು ಜೀವನ ಪಾಠಗಳು. ನಾವು ಅದ್ರ ಜೊತೆಗೇ ಬೆಳೀತಾ ಬಂದ್ವಿ. ಹಾಲು ಕರಿಯೋದು ಮತ್ತು ಹಾಲನ್ನು ಹೋಗಿ ಹಾಕಬರೋದು ಅದು, ಆಮೇಲೆ ಈ ನಮಗೆ ಏನು ಸುಗ್ಗಿ ಅಂತ ಬರ್ತದೆ. ಸುಗ್ಗಿ ಕಾಲದಲ್ಲಿ ನಾವು ತೋಟ ಇರೋದು ಒಂದು ಕಡೆ, ನಮ್ಮ ಭತ್ತದ ಗದ್ದೆ ಇರೋದು ಇನ್ನೊಂದು ಕಡೆ. ಭತ್ತದ ಗದ್ದೆಯಲ್ಲಿ ನಾವೊಂದು ಕಣ ಅಂತ ಮಾಡ್ತೀವಿ, ತೋಟದಲ್ಲಿ ಅದನ್ನು ಸಂಗ್ರಹಿಸಿ ಇಡಲಿಕ್ಕೆ ಒಂದು ಜಾಗವನ್ನು ಮಾಡ್ತೀವಿ. ಹೀಗೆ ನಮ್ಮದು ಓಡಾಟಗಳು ಬೇರೆ ಬೇರೆ ಕಡೆ ಇರ್ತವೆ. ಹಾಗಾಗಿ ನಾವು ಒಂದು ಸಾರಿ ನಾವು ಅಡುಗೆ ಕೊಡಲಿಕ್ಕೋ ಅಂದರೆ ಬುತ್ತಿಯನ್ನು ಕೊಡಲಿಕ್ಕೋ ತಾಯಿಗೆ ನೆರವಾಗಬೇಕಾಗ್ತದೆ, ಇನ್ನೊಂದು ಸಾರಿ ತಂದೆಗೆ ನೆರವಾಗಬೇಕಾಗ್ತದೆ, ಕೆಲವೊಂದು ಸಾರಿ ಅವರು ಸಹಾಯಕ್ಕೆ ಅಥವಾ ಅವರಿಗೆ ಹೆದರಿಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ರಾತ್ರಿ ವೇಳೆಯಲ್ಲಿ ನಡೆದಾಡಲಿಕ್ಕೆಲ್ಲ ನಾವು ಅವ್ರ ಜೊತೆಗೆ ಹೋಗಬೇಕಾಗ್ತದೆ. ಸೊ ಈ ರೀತಿ ನಮ್ಮ ನಿಕಟ ಸಂಪರ್ಕ ಏನಿದೆ ನಮ್ಗೆ ಗೊತ್ತಿಲ್ಲದೆ ನಾವೊಂಥರ ಕೃಷಿ ಬದುಕಿನೊಳಗಡೆ ಇಳಿದಿರ್ತೀವಿ. ಸೊ ಹೀಗೆ ಆಗ್ತಾ ಇರಬೇಕಿದ್ರೆ ಒಂದು ವರ್ಷ ನಾವು ಕುಣಿಜೆಯಲ್ಲಿ ಒಂದು ಕಣವನ್ನು ಮಾಡ್ತೀವಿ, ಭತ್ತದ್ದು ಎಲ್ಲ ತೆಗಿಲಿಕ್ಕೆ, ಭತ್ತವನ್ನು ಬೇರ್ಪಡಿಸ್ಲಿಕ್ಕೆ. ಆ ಕಣದಲ್ಲಿ ಈಗೆಲ್ಲ ಕಣ ಅಂತಂದರೆ ಎಲ್ಲ ಮಷಿನರೀಸ್ ಬಂದುಬಿಟ್ಟಿದೆ, ಒಂದು ದಿವಸದಲ್ಲಿ ಮುಗಿಸ್ಬಿಡ್ತಾರೆ. ಆಗ ಹೆಚ್ಚು ಕಡಿಮೆ ಮಿನಿಮಮ್ ಒಂದು ವಾರ ಇರ್ತೀವಿ. ಒಂದು ವಾರದಲ್ಲಿ ಬಹುತೇಕ ರಾತ್ರಿಗಳು ಕಣದಲ್ಲೇ ಕಳೆಯೋದು. ಅಲ್ಲಿ ನಮ್ಮ ಎತ್ತುಗಳು ಇರ್ತಾ ಇದ್ವು, ಆಮೇಲೆ ನಾವು ಸಾಕು ಪ್ರಾಣಿಗಳಿದ್ದು ನಮ್ಮ ನಾಯಿ ನಮ್ಮ ಜೊತೆಗಿರ್ತಿತ್ತು. ನಾವು ಸಂದರ್ಭ ಬಂದಾಗ ಅಡುಗೆ ಮಾಡ್ಕೋತಿದ್ವಿ, ಕೆಲವೊಂದು ಸಾರಿ ಮನೆಯನ್ನು ತಂದು ಅಲ್ಲಿ ಊಟ ಮಾಡ್ತಿದ್ವಿ. ಸೊ ನಮ್ಮ ಬದುಕೆ ಅಲ್ಲಿಗೆ ಶಿಫ್ಟ್ ಆಗ್ತಿತ್ತು ಟೆಂಪರರಿ ಒಂದು 15 ದಿವಸಕ್ಕೆ. ಸೊ ಈ ರೀತಿ ನಾವು ಹೋಗ್ತಾ ಇರಬೇಕಿದ್ರೆ ಒಂದು ವರ್ಷ ಏನಾಯಿತು, ನಮ್ಮ ಊರಿನಲ್ಲಿ ಒಂದು ಕೋಳಿ ಜ್ವರ ಬಂತು, ನಮ್ಮಲ್ಲೆಲ್ಲ ಕೋಳಿ ರೋಗ ಅಂತ. ಆ ಜ್ವರ ಬಂದಾಗ ಲೊಕೇಶನ್ ಅನ್ನು ಶಿಫ್ಟ್ ಮಾಡಬೇಕು. ಈಗ ಈ ಜಾಗದಲ್ಲಿ ಇರುವಂಥ ಕೋಳಿಗಳನ್ನು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಿಬಿಟ್ರೆ ಅಲ್ಲಿವರೆಗೆ ಅದು ಬರೋದಿಲ್ಲ, ಮತ್ತೆ ಈ ಭಾಗದಲ್ಲಿ ಈ ಜ್ವರ ಈ ವೈರಸ್ ಹೋದ ತಕ್ಷಣ ಮತ್ತೆ ಇಲ್ಲಿಗೆ ತರಬಹುದು. ಸೊ ನಮಗೊಂದು ಪ್ಲಾನ್ ಬಂತು, ನಾವು ಕಣಕ್ಕೆ ನಮ್ಮ ಕೋಳಿಗಳನ್ನೆಲ್ಲ ಶಿಫ್ಟ್ ಮಾಡೋಣ ಅಂತ. ಸೊ ನಮ್ಮ ತಂದೆಯವರು ಎತ್ತಿನ ಗಾಡಿ ಹೊಡೆಯೋರು, ಅವರು ಎದುರುಗಡೆ ಎತ್ತಿನ ಗಾಡಿನ ನಡೆಸ್ಕೊಳ್ತಾ ಹೊರಟರು. ನಾನು ತಂದೆ ಜೊತೆಗಿರ್ಬೇಕು, ಯಾಕಂದ್ರೆ ರಾತ್ರಿ ಟೈಮ್ ಬೇರೆ, ಹೆದರಿಕೆ. ಅವ್ರು ಹಿಂದೆ ಕೂತೆ, ನಾನು ನಮ್ಮ ಅಣ್ಣನ ನನ್ನ ಪಕ್ಕದಲ್ಲಿ ಕೂತಿದ್ದ. ಹಿಂದ್ಗಡೆ ಒಂದು ಬುಟ್ಟಿಯಲ್ಲಿ ನಾವೆಲ್ಲ ಕೋಳಿಯನ್ನು ತುಂಬಿದ್ವಿ. ನಮ್ಮ ಲೆಕ್ಕದಲ್ಲೇನೋ ಹೋಗಿ ಅಲ್ಲಿ ಇಳಿಸ್ಕೊಂಡ್ರಾಯ್ತು ಕೋಳಿಗಳೆಲ್ಲ ಇದ್ದಿರ್ತಾವಂತ. ಬಟ್ ದುರಾದೃಷ್ಟಕ್ಕೆ ಮಾರ್ಗ ಮಧ್ಯದಲ್ಲಿ ನಾವು ಹೋಗ್ತಾ ಇರಬೇಕಾದ್ರೆ ಒಂದೊಂದೇ ಕೋಳಿ ಬೀಳ್ತಾ ಸುಮಾರಷ್ಟು ಮುಕ್ಕಾಲು ಭಾಗ ಕೋಳಿ ಎಲ್ಲ ರಸ್ತೆ ಮೇಲೆ ಬಿದ್ದೋಯ್ತು. ಅಲ್ಲಿ ಹೋಗಿ ಕಣಕ್ಕೆ ಹೋಗಿ ನೋಡ್ತೀವಿ, ಕೋಳಿ ಭಾಳ ಕಡಿಮೆ ಇದೆ, ಒಂದು 5-6 ಕೋಳಿ ಮಾತ್ರ ಇದೆ ಒಂದು 25 ಕೋಳಿಗಳಲ್ಲಿ. ಇದು ಏನು ಮಾಡೋದು ಅಂತ ನಮ್ಮ ತಂದೆಯವರು ಏನಂದ್ರು, ಬ್ಯಾಟ್ರಿ ಹಿಡ್ಕೊಂಡು ಹುಡುಕ್ತಾ ಹೋಗೋಣ, ಹೆಂಗೂ ರಸ್ತೆ ಮೇಲೆ ಬಿದ್ದಿದ್ದಾವೆ, ರಾತ್ರಿ ಏನಿಲ್ಲಿ ಹೋಗೋದಿಲ್ಲ ಅಂತಂದು. ಆಗ ಹೆದರಿಕೆ, ಕಣದಲ್ಲಿ ಉಳಿ ಅಂತಂದರೆ ಕಣದಲ್ಲಿ ಉಳಿಲಿಕ್ಕೆ ನಮ್ಗೆ ಹೆದರಿಕೆ, ನಾನೊಬ್ಬನೇ ಅಲ್ಲಿ ನಮ್ಮ ಅಣ್ಣನಿಗೂ ಅಷ್ಟೇ, ಅವ್ನು ನನಗೆ ಕಿಂತ ಪುಕ್ಕ, ಅವನು ಒಬ್ಬನಿಗೆ ಉಳಿಲಿಕ್ಕೆ ಅಲ್ಲಿ ಹೆದರಿಕೆ. ಬಟ್ ಏನು ಅನಿವಾರ್ಯ ಇರುತ್ತೆ, ಆಯ್ತು ನಾನು ಅಪ್ಪನ ಜೊತೆ ಹೋಗ್ತೀನಿ ಅಂತಂದೆ, ಬ್ಯಾಟ್ರಿ ಹಿಡ್ಕೊಂಡು ನಾನು ನಮ್ಮಪ್ಪ ಕೋಳಿಯನ್ನು ಹುಡುಕ್ತಾ ಹೊರಟ್ವಿ ಕಣದಿಂದ. ಕಣದಿಂದ ಸುಮಾರು 3 ಕಿಲೋಮೀಟರ್ ಕತ್ಲೆ ರಾತ್ರಿಯಲ್ಲಿ ಸ್ಮಶಾನ ಮಾರ್ಗದಲ್ಲಿ ನಡ್ಕೊಂಡು ಬರ್ತಾ ಇರಬೇಕಿದ್ರೆ ನಮಗೊಂದು 5-6 ಕೋಳಿಗಳು ಸಿಕ್ತು. ನಮ್ಮ ಹತ್ರ ಉಳಿದಿರೋದು ಒಂದು 5-6 ಕೋಳಿ ಸಿಕ್ತು. ಒಂದು ಅರ್ಧಕ್ಕರ್ಧ ಕೋಳಿಗಳು ನಮಗೆ ಸಿಗಲಿಲ್ಲ. ಕಡೆಗೆ ಊರಿನ ಜನ ಎಲ್ಲ ಹೇಳಿದರು, ಮಾರನೇ ದಿವಸ ಅಲ್ಲೆಲ್ಲೋ ಕೂತ್ಕೊಂಡಿತ್ತು ಮರದ ಮೇಲೆ, ಎಲ್ಲೆಲ್ಲೋ ಕೂಗ್ತಾ ಇತ್ತು, ಯಾರ್ಯಾರೋ ಹಿಡ್ಕೊಂಡು ಹೋದರು, ಕೆಲವು ಪ್ರಾಣಿಗಳು ಹಿಡಿದ್ವು, ಹೀಗಂತ ಒಂದು 1/2 ಕೋಳಿಗಳನ್ನು ನಾವು ಕಳ್ಕೊಂಡ್ವಿ. ಹೀಗೆ ಈ ಕೃಷಿ ಬದುಕು ಅಂತಂದರೆ ಪ್ರಕೃತಿ ವಿಕೋಪದಿಂದ ಏನೋ ಆಗ್ತದೆ, ರೋಗ ಬಂದು ಮತ್ತೊಂದೇನೋ ಆಗ್ತದೆ, ಬಟ್ ನಾವು ಈ ರೀತಿ ಮಾಡಬೇಕಾದ್ರೆ ಏನೋ ಒಂದು ಹಾನಿ ಆಗ್ತದೆ. ಅದೆಲ್ಲ ನಮ್ಮ ಒಂದು ಜೀವನದ ಭಾಗ ಅಂತ ನಾವು ನಡ್ಕೊಳ್ತಾ ಹೋಗ್ಬೇಕಾಗ್ತದೆ. ಇದು ಕಣ ಮಾಡೋದು ಇರೋದು ಮತ್ತು ಮನೆಯಿಂದ ಬುತ್ತಿ ಹೋಯ್ದು ಅಲ್ಲಿ ಊಟ ಮಾಡೋದು ಅದೊಂಥರ ಸಂಭ್ರಮ ಅಲ್ಲ? ಸಂಭ್ರಮ ಇಲ್ಲ, ಕೃಷಿ ಬದುಕೆ ಹಾಗೆ. ಈಗ ನಮಗೆ ಅನಿಸ್ತದೆ ನಾವು ಮನೇಲಿ ಊಟ ಮಾಡಬೇಕಿದ್ರೆ ಇದು ಚೆನ್ನಾಗಿಲ್ಲ, ಇದು ಕಡಿಮೆ ಆಗಿದೆ, ಅದು ಇದು ಅಂತ ಅನ್ನಿಸ್ತದೆ ನಮಗೆ. ಬಟ್ ನಾವು ನಮ್ಮ ಜೊತೆ ಕೆಲಸ ಮಾಡೋ ಜನರನ್ನು ಕರ್ಕೊಂಡು ಕಣಕ್ಕೆ ಹೋದಾಗ, ತೋಟಕ್ಕೆ ಹೋದಾಗ, ಗದ್ದೆಗೆ ಹೋದಾಗ ಅಲ್ಲಿ ನಾವು ಪ್ಯಾಕ್ ಮಾಡ್ಕೊಂಡು ಅಂತ ಹೋಗಿರೋದು ಭಾಳ ರುಚಿ ಅನ್ನಿಸ್ತದೆ. ಮತ್ತು ಕೆಲವು ಸಂದರ್ಭದಲ್ಲಿ ಅಲ್ಲೇ ನಾವು ಅಡುಗೆ ತಯಾರಿಸ್ಕೊಂಡು ಊಟ ಮಾಡೋದೆಲ್ಲ ಇರ್ತದೆ. ವಾಸ್ತವಿಕವಾಗಿ ಅಲ್ಲಿ ಎಲ್ಲ ಸವಲತ್ತುಗಳು ಇರೋದಿಲ್ಲ, ಎಲ್ಲ ಅನುಕೂಲಗಳನ್ನು ನಾವೇನು ಇಟ್ಕೊಂಡಿರಲ್ಲ. ಆದರೂ ಕೂಡ ಅಲ್ಲಿದ್ದು ರುಚಿ ಮತ್ತು ಆ ಜನರ ಜೊತೆಗೆ ಕುಳಿತು ಊಟ ಮಾಡುವಂಥ ಸಂಭ್ರಮ ಇದೆಯಲ್ಲ, ಅದು ನಾವು ಮನೆಯಲ್ಲಿರೋದಕ್ಕಿಂತ ನಮ್ಗೆ ಹೆಚ್ಚು ಖುಷಿ ಕೊಡ್ತದೆ. ಮತ್ತು ಊಟ ಕೂಡ ಮನೇಲಿ ಸೇರಿದ್ದಕ್ಕಿಂತ ಸ್ವಲ್ಪ ಹೆಚ್ಚೇ ಸೇರ್ತದೆ ಆ ಸಂಭ್ರಮದಲ್ಲಿ. ಹಾಗೆ ಈ ಕೃಷಿ ಬದುಕಿನ ವೈಶಿಷ್ಟ್ಯ ಇರೋದೇ ಅಂಥದ್ರಲ್ಲಿ ಇರ್ತದೆ. ನಾವು ಸುಖ ಮತ್ತು ಖುಷಿಯನ್ನು ಹುಡ್ಕೊಂಡು ಎಲ್ಲೆಲ್ಲೋ ಹೋಗ್ತೀವಿ. ಈಗೆಲ್ಲ ಶುರುವಾಗಿದೆ, ನಮ್ಮ ಉದ್ಯೋಗಿಗಳು ವೇತನ ತಗೊಳ್ತಾ ಇರುವಂಥವರೆಲ್ಲ ವಾರಕ್ಕೆ 1-2 ದಿವಸ ವೀಕೆಂಡ್ ದಿವಸದಲ್ಲಿ ಒಂದು ರೀತಿ ಪ್ರವಾಸಕ್ಕೆ ಹೋದಂಗೆ ಜಮೀನಿಗೆ ಹೋಗ್ತಾರೆ, ಜಮೀನಿನಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ಒಂದು ಸ್ವಲ್ಪ ಡೈಟಿಂಗ್ ಆಗ್ತದೆ, ಅದ್ರ ಜೊತೆಗೆ ಅಲ್ಲಿ ತಮ್ಮ ಕೆಲಸಗಾರರ ಜೊತೆಗೆ ಊಟ ಮಾಡ್ತಾರೆ. ಸೊ ಆ ಸಂಭ್ರಮ ಎಲ್ಲೋ ಒಂದ್ ಕಡೆ ಕಳೆದು ಹೋಗ್ತಾ ಇದೆ ಅಂತಂದ್ರೂ ಕೂಡ ಹೆಚ್ಚು ಜನ ಏನು ಕೃಷಿ ಬದುಕಿನ ಜೊತೆಗೆ ಸಂಪರ್ಕ ಸಂಬಂಧ ಇಟ್ಕೊಂಡಂತವ್ರು ಇವತ್ತು ಕೂಡ ಅದನ್ನ ಸಂಭ್ರಮಿಸ್ತಾ ಇದ್ದಾರೆ. ಅದು ಒಂದು ಕೃಷಿ ಬದುಕಿನ ವೈಶಿಷ್ಟ್ಯ, ಅದಕ್ಕಿರುವಂತ ಒಂದು ಅನನ್ಯತೆ. ಅದು ಈ ದನ ಕಾಯ್ತಾ ಇರ್ತೀವಿ ಅಥವಾ ಕುರಿ ಕಾಯ್ತಾ ಇರ್ತೀವಿ, ಅವನು ನಮ್ಮ ಸುಪರ್ತಿಗೆ ಹಿರಿಯರು ಬಿಟ್ಬಿಟ್ಟಿರ್ತಾರೆ, ಅದು ಅವನ ಡ್ಯೂಟಿ ಅನ್ನೋರ್ಗೆ. ನಾವು ಮಾನಸಿಕವಾಗಿ ಅದನ್ನ ಒಪ್ಕೊಂಡು ನಿರಂತರವಾಗಿ ಸ್ಕೂಲ್ ಹೋಗಿಂತ ಮುಂಚೆ ಅದನ್ನ ಸಗಣಿ ಬೆಳೆಯೋದು, ಕಸ ಹೊಡೆಯೋದು, ತಿಪ್ಪಿ ಹಾಕಿ ಬರೋದು, ಆ ನಂತರ ಸ್ನಾನ ಮಾಡೋದು, ಶಾಲೆಗೆ ಹೋಗೋದು, ಶಾಲೆ ಬಿಟ್ಟು ಬಂದ ತಕ್ಷಣ ಮತ್ತೆ ಒಂದು ಬಿಟ್ಕೊಂಡು ಮೇಯಿಸ್ಲಿಕ್ಕೆ ಹೋಗೋದು, ಮತ್ತೆ ಮೇಯಿಸ್ಲಿಕ್ಕೆ ಹೋದಾಗ ಅಲ್ಲಿ ಹಣ್ಣು ಹಂಪ್ಲ ತಪ್ಲ ಅವು ಏನೇನು ಸಿಗ್ತವು, ಅವನು ತಿನ್ಕೋಂತ ಆಟ ಆಡ್ಕೋಂತ ಇತ್ತಲ್ಲ ಅಂತ. ಇಲ್ಲ, ನಾವೆಲ್ಲ ಇನ್ನು ಶಾಲೆಗೆ ಹೋಗ್ತಾ ಇರ್ಬೇಕಿದ್ರೆ ಒಂದು ಶಾಲಾ ಅವಧಿಯಲ್ಲಿ ನಮ್ಗೆ ಟೈಮ್ ಸಿಕ್ಕಾಗ, ಆ ನಂತರ ರಜಾ ದಿನಗಳಲ್ಲಂತೂ ನಾವು ಈ ಪ್ರಾಣಿಗಳ ಜೊತೆಗೇನೆ ಕುರಿಗಳು ಎಮ್ಮೆ ಆಕಳು ಇವುಗಳ ಜೊತೆಗೆ ಇರ್ತೀವಿ. ನಮಗೆಲ್ಲ ನಾವು ದನ ಕಾಯ್ಲಿಕ್ಕೆ ಹೋದಾಗ ಅದು ಶಾಲಾ ರಜೆ ಅವಧಿಯಲ್ಲಿ ಹೋಗ್ತಾ ಇದ್ವಿ ನಾವು, ಆ ಸಂದರ್ಭದಲ್ಲಿ ಹೋದಾಗ ನಮ್ಮ ಜೊತೆಗೆ ನಮ್ಮ ಸ್ನೇಹಿತರೆಲ್ಲ ಬರ್ತಾರೆ, ಹೇಗೂ ರಜೆ ಇರ್ತಿತ್ತಲ್ಲ, ಯಾರೋ ಒಬ್ರು ಬರ್ತಿತ್ತು. ಈಗಲೂ ನಂಗೆ ನೆನಪು, ನಾವು ಅಷ್ಟು ಸಣ್ಣ ಹುಡುಗರೇ ಇದ್ದಾಗ ಎಮ್ಮೆ ಕಾಯ್ಲಿಕ್ಕೆ ಹೋದಾಗ ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ತಿಂತಿದ್ವಿ ನಾವು. ಆದ್ರದ್ದು ಆ ಖುಷಿನೇ ಒಂಥರ ಬೇರೆ ಇರ್ತದೆ. ಆಮೇಲೆ ಈಗ ನನಗೆ ಒಂದು 25 ವರ್ಷದ ನಂತರ ನಾನು ಮತ್ತೆ ಕೃಷಿ ಬದುಕಿಗೆ ಸಾವಕಾಶವಾಗಿ ಮರಳುತ್ತಾ ಇದ್ದೇನೆ. ಬಟ್ ನಮಗೆ ಇದೇನು ಹೊಸ್ತಲ್ಲ, ವಿದ್ಯಾರ್ಥಿಗಳಾಗಿದ್ದಾಗಲೇ ಬೆಳಗ್ಗೆ ನಾವು 5-5:30-6 ಗಂಟೆಗೆ ಎದ್ದುಕೊಂಡು ಸೊಪ್ಪು ತರಲಿಕ್ಕೆ ಹೋಗ್ತಿದ್ವಿ, ಆಮೇಲೆ ಬೇಸಿಗೆ ಕಾಲದಲ್ಲಿ ದರಕನ್ ತರಲಿಕ್ಕೆ ಹೋಗ್ತಿದ್ವಿ, ಆಮೇಲೆ ಹುಲ್ಲು ಕೊಯ್ ತರೋದಿರ್ಬೋದು, ನಮ್ಮಲ್ಲಿ ದನಗಳಿಗೆ ಮಲಗಲಿಕ್ಕೆ ಹಾಸ್ಲಿಕ್ಕಾಗಿ ನಾವು ಹುಲ್ಲನ್ನು ಹಾಕ್ತೀವಿ, ಅದಕ್ಕೆ ನಮ್ಮಲ್ಲಿ ಸದೆ ಅಂತಾರೆ. ಸದೆ ಅಂದರೆ ಎತ್ತು ತಿನ್ನದೇ ಇರೋ ರೀತಿದ್ದು ಅಥವಾ ಜಾನುವಾರುಗಳು ತಿನ್ನದೇ ಇರುವಂಥ ಒಂದು ಹುಲ್ಲು, ಆ ಹುಲ್ಲನ್ನು ಹಾಸ್ಲಿಕ್ಕೆ ಅದು ಗೊಬ್ಬರ ಆಗಬೇಕು ಅನ್ನೋ ಕಾರಣಕ್ಕೆ. ಸೊ ಅದನ್ನೆಲ್ಲ ನಾವು ತರಲಿಕ್ಕೆ ಹೋಗಿ ಅದನ್ನೆಲ್ಲ ಮಾಡಿ ಅಂತ ಅನುಭವದಲ್ಲಿ ಬೆಳೆದು ಬಂದಂಥವ್ರು. ಈಗ ದಿಢೀರನೆ ನಾವು ಕೃಷಿಗೆ ಹೋಗಬೇಕಿದ್ರೆ ಮತ್ತೆ ನಮಗೆ ಹೊಸದಾಗಿ ನಾವು ಪ್ರಯೋಗಗಳನ್ನು ಮಾಡಬೇಕು, ಏನೋ ಒಂದು ಸಂಶೋಧನೆ ಮಾಡಿದ ರೀತಿ ಮಾಡಿಕೊಂಡು ಎಂಟರ್ ಆಗಬೇಕಾದಂಥ ಅನಿವಾರ್ಯತೆ ಇರ್ತದೆ. ಬಟ್ ನಮಗೆ ನಾವು ಈ ಕೃಷಿ ಬದುಕಿನಲ್ಲೇ ಕಳೆದವರಿಗೆ ತೀರಾ ಹೊಸದಾಗಂಥದ್ದನ್ನೆಲ್ಲ ಮಾಡುವಂಥದ್ದೇನು ಪ್ರಮೇಯ ಬರಲ್ಲ, ಯಾಕಂದ್ರೆ ನಮ್ಮ ಅನುಭವದಲ್ಲಿ ಅದು ಇದ್ದಿರುತ್ತೆ. ಮತ್ತು ನಮ್ಮ ನೆನಪುಗಳು ಮೊದಲೆಲ್ಲ ಯಾವ ರೀತಿ ಮಾಡ್ತಾ ಇದ್ವಿ, ನಮ್ಮ ಕೃಷಿ ಚಟುವಟಿಕೆಗಳನ್ನು ಮತ್ತು ಕೃಷಿ ಸಂಬಂಧಿ ಚಟುವಟಿಕೆಗಳನ್ನು. ಕೃಷಿ ಅಂದರೆ ಅಲ್ಲಿ ಬರೀ ಬೆಳೆ ಬೆಳೆಯೋದು ಮಾತ್ರ ಇರಲ್ಲ, ಅದಕ್ಕೆ ಕನೆಕ್ಟೆಡ್ ಆಗಿ ಬೇರೆ ಬೇರೆ ಆಸ್ಪೆಕ್ಟ್ಗಳು ಬೇರೆ ಬೇರೆ ವಿಚಾರಗಳು ಎಲ್ಲವೂ ಸೇರಿಕೊಂಡಿರ್ತಾ. ಸೊ ಈ ಎಲ್ಲ ಒಂದು ಸಮಗ್ರ ಕೃಷಿ ಬದುಕೇನಿದೆ ಇದು ನಾನು ಮೊದಲನೇ ಹೇಳಿದಾಗೆ ಒಂಥರ ನಮ್ಮ ಸ್ವಾಭಿಮಾನದ್ದು ಆತ್ಮಾಭಿಮಾನದ್ದು ಮತ್ತು ಆತ್ಮನಿರ್ಭರದ್ದು ಬದುಕಿನ ಒಟ್ಟಂದ ಅಥವಾ ಇವೆಲ್ಲವೂ ಸೇರಿ ಒಂದು ಭಾಳ ಸ್ವಚ್ಛಂದವಾದಂಥ ಬದುಕು ಅಂತ ಅನಿಸ್ತದೆ. ಆಗಿನ ಬಾಲ್ಯಕಾಲದ ಗೆಳೆಯರು ಇನ್ನೂ ಇದ್ದಾರೆ, ಅವರು ಏನು ಮಾತಾಡ್ತಿರ್ತಾರೆ? ಹಂಗೆ ಇದ್ದಾರೆ ಸರ್, ಭಾಳ ಬಾಲ್ಯಕಾಲದ ಸ್ನೇಹಿತರು ಭಾಳ ಜನ ಇದ್ದಾರೆ. ಅವರು ಬೇರೆ ಬೇರೆ ಅಂದರೆ ಈಗ ಕೃಷಿಯಲ್ಲಿ ಕೂಡ ಅಲ್ಲೊಂಥರ ಡಿವಿಷನ್ ಆಫ್ ಲೇಬರ್ ಇದೆ, ಮರ ಹತ್ತೋನೇ ಒಬ್ಬನು, ಆಮೇಲೆ ಮಣ್ಣಿನ ಕೆಲಸ ಮಾಡೋರೇ ಒಬ್ಬರು, ಬೇರೆ ಬೇರೆ ಸೀಸನ್ದಲ್ಲಂತೂ ಭತ್ತದ ಕೆಲಸ ಮಾಡೋರು ಒಬ್ಬರು, ಅಡಿಕೆ ಕೆಲಸಕ್ಕೆ ಮಾಡೋರು ಒಬ್ಬರು, ಆಮೇಲೆ ಅಡಿಕೆ ಸುಲೀಲಿಕ್ಕೆ ಒಂಥರದ ಜನ, ಆಮೇಲೆ ಅದನ್ನು ಪ್ರೊಸೆಸ್ ಮಾಡಬೇಕಲ್ಲ, ಒಣಗಿಸ್ಬೇಕು, ಗ್ರೈಂಡಿಂಗ್ ಮಾಡಬೇಕು, ಇವೆಲ್ಲ ಇರ್ತಿ, ಇವೆಲ್ಲ ಅನುಭವದಿಂದ ಬಂದಿರುವಂಥದ್ದು. ಈ ಎಲ್ಲ ಕೆಲಸಗಳನ್ನು ನಮ್ಮ ಹಳೆಯ ಸ್ನೇಹಿತರೆಲ್ಲ ಮಾಡ್ತಾ ಇರ್ತಾರೆ. ಮತ್ತು ನಾವೇನು ಕ್ಲಾಸ್ಮೇಟ್ಸ್ಗಳಾಗಿ ನಮ್ಮದೇ ಊರಿನಲ್ಲಿ ಬೆಳೆದು ಬಂದಂಥ ಸ್ನೇಹಿತರುಗಳಿದ್ದೀವಿ, ಈಗಲೂ ನಾವು ಅವರೆಲ್ಲ ಸೇರಿದರೆ ಅವ್ರದ್ದು ಬದುಕು ನಮ್ಗೆ ಗೊತ್ತಿರ್ತದೆ. ಭಾಳ ವಿಶೇಷವಾಗಿ ತಮ್ಮದು ಬದುಕಿನ ಬಗ್ಗೆ ಹೇಳಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿರೋದಲ್ಲ, ಅದು ಹೇಳಲ್ಲ. ಬಟ್ ನಮ್ಮ ಹತ್ರ ಕೇಳ್ತಿರ್ತಾರೆ, ಅದು ಹೆಂಗೆ ಇದೆ ಹೆಂಗೆ ಏನು ಯಾವ ರೀತಿ ಅಂತ ಹೇಳ್ಕೊಂಡೆಲ್ಲ ಕೇಳ್ತಿರ್ತಾರೆ. ನಾವು ಕೂಡ ಈಗಿಂದು ಈ ಕೃಷಿ ಕೂಡ ಏನೇನೋ ಬದಲಾವಣೆ ಆಗ್ತಾ ಇರ್ತದೆ, ಮತ್ತು ಕೃಷಿಯಲ್ಲಿ ಉದ್ಯೋಗಗಳು ಕೂಡ ಬೇರೆ ಬೇರೆ ರೀತಿ ಬದಲಾವಣೆ ಆಗ್ತಿರ್ತವೆ. ನಾವು ಅವ್ರಿಗೆ ಕೇಳ್ತಾ ಇರ್ತೀವಿ, ಈ ಕೆಲಸವನ್ನು ಹೇಗೆ ಮಾಡ್ತೀರಿ, ಏನು ರಿಸಲ್ಟು, ಕೃಷಿ ನಿಮ್ಮದು ಏನು ಹೊಸದೇನಾದರೂ ಪ್ರಯೋಗ ಮಾಡಿದ್ರು ಹೇಗೆ, ಏನಾಯ್ತು ಅದರಿಂದ, ಏನು ರಿಸಲ್ಟ್ ತೊಗೊಂಡ್ರಿ, ಹೀಗೆಲ್ಲ ಕೇಳ್ತಿರ್ತೀವಿ. ಸೊ ಈಗ 2 ಜನ ಸ್ನೇಹಿತರು ಸಿಕ್ಕಾಗ ನಮಗೆ ಭಾಳ ವಿಶಿಷ್ಟವಾದಂಥ ಕಾರಣಗಳೇನು ಬೇಕಾಗೋದಿಲ್ಲ, ಏನು ಬೇಕಾದನ್ನು ಮಾತಾಡ್ಬೋದು. ಬಟ್ ನಾವು ಪರಸ್ಪರ ಸೇರಿದಾಗ ನಮ್ಮದೇ ಉದ್ಯೋಗದವರು, ನಮ್ಮದೇ ರೀತಿಯ ವಾತಾವರಣದಲ್ಲಿ ಇದ್ದಂಥವ್ರು, ನಮ್ಮದೇ ರೀತಿ ಕೃಷಿಯಲ್ಲಿ ತೊಡಗಿಸ್ಕೊಂಡಂಥವ್ರು ಇದ್ದಾಗ ಪರಸ್ಪರ ವಿಚಾರದ್ದು ವಿನಿಮಯ ಆಗ್ತದೆ. ಮತ್ತು ಬಹುಶಃ ನಾವು ಉದ್ಯೋಗದ ಕಾರಣಕ್ಕೆ ಮತ್ತೊಂದು ಕಾರಣಕ್ಕೆ ಉದ್ದಿಮೆ ಕಾರಣಕ್ಕೆಲ್ಲ ನಾವು ಹೊರಗಡೆ ಹೋಗಿಬಿಟ್ರೆ ನಮ್ಮ ಬಾಲ್ಯದ ನೆನಪುಗಳು, ನಮ್ಮ ಸ್ನೇಹಿತರು ಮತ್ತು ನಮ್ಮ ಜೀವನಾನುಭವ, ನಾವು ನಮ್ಮ ಊರಿನಲ್ಲಿ ಕಟ್ಕೊಂಡಿರುವಂಥ ಒಂದು ವೈಶಿಷ್ಟ್ಯಪೂರ್ಣವಾಗಿರುವಂಥ ಜೀವನಾನುಭವ, ಇವುಗಳನ್ನೆಲ್ಲ ಮೆಲುಕು ಹಾಕೋದು ಸಹಿತ ಕಷ್ಟ ಆಗ್ತದೆ. ಬಟ್ ನಾವು ಊರಿನಲ್ಲಿದ್ದಾಗ ಅವನ್ನೆಲ್ಲ ಯಾವಾಗಲೂ ನೆನಪಿಸ್ಕೋಬಹುದು. ಮತ್ತೆ ಇದೇ ಆಧಾರದಲ್ಲಿ ಈ ಹಬ್ಬಗಳು, ಆಚರಣೆಗಳು ಇವುಗಳೆಲ್ಲ ನಡೀತಾ ಇರ್ತವೆ. ಹಬ್ಬ ಆಚರಣೆ ಅನ್ನೋದೊಂದು ಸಾಂಕೇತಿಕ, ಬಟ್ ನಾವು ನಾಲ್ಕು ಜನ ಸೇರಿದಾಗ ನಾವೇನು ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ, ಪರಸ್ಪರ ನಮ್ಮೊಳಗಿನ ವಿಚಾರ ವಿನಿಮಯ ಮಾಡ್ಕೊಳ್ತೀವಿ. ಸೊ ಇವುಗಳೆಲ್ಲ ಸೇರಿ ಒಂದು ಬಹಳ ಸಮೃದ್ಧವಾದಂಥ ಕೃಷಿ ಬದುಕು ಇದೆ ಅಂತೇಳಿ ಅನುಭವಿಸ್ತಾ ಇರೋರಿಗೆ ಕೂಡ ಸೊ ಇದಿಷ್ಟು ಸಮೃದ್ಧವಾಗಿದೆ, ಇಷ್ಟು ವೈಶಿಷ್ಟ್ಯಪೂರ್ಣ ಆಗಿದೆ, ಇಷ್ಟು ಇಂಟ್ರೆಸ್ಟಿಂಗ್ ಅನ್ನೋ ಕಲ್ಪನೆ ಇದ್ದಿರಲಿಕ್ಕಿಲ್ಲ. ಬಟ್ ನಾವು ಹೊರಗಡೆಯಿಂದ ನೋಡಿದಾಗ, ಸ್ವಲ್ಪ ಹೊರಗಡೆ ನಿಂತು ಕೃಷಿ ಬದುಕನ್ನು, ಕೃಷಿ ಬದುಕಿನ ಆಚೆ ನಿಂತು ನೋಡಿದಾಗ ಅಲ್ಲಿರುವಂಥ ಸಂಭ್ರಮ, ಅಲ್ಲಿರುವಂಥ ಸಮನ್ವಯ, ಅಲ್ಲಿರುವಂಥ ಸೌಹಾರ್ದತೆ, ಅಲ್ಲಿರುವಂಥ ವೈಶಿಷ್ಟ್ಯತೆ ಅದೆಲ್ಲವೂ ನಮಗೆ ಭಾಳ ಚೆನ್ನಾಗಿ ಒಂದು ಸಿನಿಮಾ ನೋಡಿದ ರೀತಿ ಕಾಣ್ತದೆ. ಅವಾಗೂ ಕೂಡ ಕೃಷಿಯೊಳಗೆ ಭಾಳ ಬಿಕ್ಕಟ್ಟುಗಳಿದ್ದು ಕಷ್ಟಗಳು ಇದ್ದು ಹೌದಲ್ಲ, ಆದರೆ ರೈತರು ಅದಕ್ಕೆ ಅಷ್ಟೊಂದು ಗಮನ ಕೊಡ್ತಿರಲಿಲ್ಲ. ಕಷ್ಟ ಬರುದಾ ಅದು, ಅದಕ್ಕೆ ಯಾಕೆ ಅಷ್ಟೊಂದು ಇದನ್ನು ಮಾಡಬೇಕು ಅಂತೇಳಿ ಅಂತಿದ್ರು. ಈಗೂ ಕೂಡ ಕಷ್ಟ ಇದಾವ, ಬೇರೆ ರೀತಿ ಗಮನಿಸುವಂತ ರೀತಿ ಬದಲಾವಣೆ ಆಗಿದೆಯಾ? ಬದಲಾವಣೆ ಆಗಿದೆ ಸರ್. ಏನು ಕೃಷಿ ಕ್ಷೇತ್ರ ಅಥವಾ ಯಾವುದೇ ಕ್ಷೇತ್ರ ಇರ್ಬೋದು, ಬಿಕ್ಕಟ್ಟು, ತೊಂದರೆಗಳು, ಸವಾಲುಗಳು ಇದು ಎಲ್ಲಾ ಕಾಲದಲ್ಲೂ ಇದ್ದೇ ಇದೆ. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ, ಪ್ರದೇಶದಿಂದ ಪ್ರದೇಶಕ್ಕೆ ಸ್ವಲ್ಪ ಭಿನ್ನ ಆಗಿರ್ಬೋದು. ಆದರೆ ನಾವು ಬದುಕನ್ನು ನೋಡೋ ರೀತಿ ಇದೆಯಲ್ಲ, ಈಗ ಬದಲಾಗಿದೆ. ನಾವೀಗ ಈಗೆಲ್ಲದನ್ನ ಲಾಭದ ದೃಷ್ಟಿಕೋನದಿಂದ, ಆದಾಯದ ದೃಷ್ಟಿಕೋನದಿಂದ, ಹಣದ ದೃಷ್ಟಿಕೋನದಿಂದ ನೋಡ್ತೇವೆ. ಮೊದಲೆಲ್ಲ ಒಂದು ಕೃಷಿ ಕುಟುಂಬ ಅಂತಂದ್ರೆ ಒಬ್ಬ ವ್ಯಕ್ತಿ ಯಾರೋ ಒಬ್ಬರು ನೆಂಟರ ಮನೆಗೆ ಹೋದ ಅಂದ್ರೆ ಆತ ಒಂದು ವಾರದವರೆಗೆ ಆ ನೆಂಟರ ಮನೆಗೆ ಹೋಗ್ತಿದ್ದ. ಆ ನೆಂಟರ ಮನೇಲಿ ಹೋಗಿ ಅವ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಿದ್ದ, ಸೊ ಅವ್ರಿಗೆ ನೆರವಾಗ್ತಿದ್ದ. ಆ ನಂತರ ಅವರು ಇವ್ರ ಮನೆಗೆ ಬರ್ತಿದ್ರು. ಸೊ ಈ ಎಕ್ಸ್ಚೇಂಜ್ ಆಫ್ ಲೇಬರ್ ಈಗ ನಾವು ಕರೆನ್ಸಿದಲ್ಲಿ ಮಾಡ್ತೀವಿ, ಬಟ್ ಅಲ್ಲಿ ಸಹಕಾರದಿಂದ ಆ ಬದುಕು ನಡೀತಾ ಇತ್ತು. ಮತ್ತೆ ರೈತ ಕೂಡ ಈಗ ನಾವೆಲ್ಲರೂ ಭಾರತೀಯರು ಈ ಹವಾಮಾನದ ಮೇಲೆ, ಮಳೆ ಮೇಲೆ, ವಾತಾವರಣದ ಮೇಲೆ ನಮ್ಮ ಕೃಷಿಯನ್ನು ಅವಲಂಬಿಸ್ಕೊಂಡಿರುವಂಥವ್ರು. ಸೊ ಪ್ರತಿ ವರ್ಷ ಒಂದೇ ರೀತಿಯ ಆದಾಯ, ಒಂದೇ ರೀತಿಯ ಆನಂದ ಇರೋದಿಲ್ಲ, ಭಾಳ ಸ್ವಲ್ಪ ಭಿನ್ನ ಆಗಿರ್ತದೆ. ಬಟ್ ಕೃಷಿ ಬದುಕಿನಲ್ಲಿ ಹೇಗಿದೆ ಅಂದರೆ, ಪರಸ್ಪರ ಸಹಕಾರ ಸಂಬಂಧಗಳು ಹೇಗಿದೆ ಅಂದರೆ, ಯಾರೋ ಚೆನ್ನಾಗಿದ್ದವನು ಸ್ವಲ್ಪ ಕಷ್ಟದಲ್ಲಿದ್ದವನಿಗೆ ನೆರವಾಗೋದು, ಕಷ್ಟದಲ್ಲಿದ್ದವನು ಸ್ವಲ್ಪ ಆರಾಮಿದ್ದವನಿಗೆ ಕೇಳೋದು, ಕಡೆಗೆ ಮತ್ತೆ ಆತ ಪ್ರಾಫಿಟ್ ಮಾಡಿಕೊಂಡು ಅವನಿಗೆ ಸಹಕಾರ ಮಾಡೋದು, ಇಲ್ಲಾಂತಂದ್ರೆ ಅಥವಾ ಒಬ್ಬ ಲೇಬರ್ ಆಗಿ ಇವರಿಗೆ ಬಂದು ನೆರವು ಮಾಡೋದು, ಹೀಗೆಲ್ಲ ಬಹಳ ಸಹಜವಾಗಿ ನಡೀತಾ ಇತ್ತು. ಸೊ ಆಗ ಈ ಕೃಷಿ ಬಿಕ್ಕಟ್ಟುಗಳು, ತೊಂದರೆಗಳು, ಸವಾಲುಗಳು ಅಥವಾ ತಾಪತ್ರಯಗಳು ಇವುಗಳೆಲ್ಲ ಅಷ್ಟು ಕಾಣ್ತಾ ಇರಲಿಲ್ಲ. ಮತ್ತೆ ಬರ್ತಾ ಬರ್ತಾ ಮನುಷ್ಯ ಅಥವಾ ಕೃಷಿಕನ ಬದುಕೇನಾಯ್ತು ಅಂತಂದ್ರೆ, ಸ್ವಲ್ಪ ನಾವು ಹೆಚ್ಚು ಆಡಂಬರದ ಬದುಕಿಗೆ ಬರ್ತಾ ಹೋದ್ವಿ. ಅಂದರೆ ಕಂಡಿದ್ದನ್ನೆಲ್ಲ ಖರೀದಿ ಮಾಡುವಂಥದ್ದು, ಕಂಡಿದ್ದನ್ನೆಲ್ಲ ಬೇಕನ್ನುವಂಥ ಅಪೇಕ್ಷೆ, ಅದು ಕೃಷಿಕರಿಗೆ ಮಾತ್ರ ಅಲ್ಲ ಎಲ್ಲವರಲ್ಲೂ ಇದೆ. ಆ ಕಾರಣಕ್ಕೆ ನಮ್ಮ ಅವಶ್ಯಕತೆಗಳ ಪಟ್ಟಿ ಸ್ವಲ್ಪ ದೊಡ್ಡದಾಯಿತು, ನಮ್ಮ ಖರ್ಚು ವೆಚ್ಚಗಳು ಸ್ವಲ್ಪ ದೊಡ್ಡದಾಯಿತು, ಆದ ಕಾರಣಕ್ಕೆ ನಮ್ಮ ಸಾಲ ಹೆಚ್ಚಾಯಿತು, ಸವಾಲುಗಳು ಹೆಚ್ಚಾಯಿತು. ಹೀಗಾಗಿ ರೈತ ಆತ್ಮಹತ್ಯೆ ಹತ್ರ ಯೋಚನೆ ಮಾಡುವಂಥ ಸಂದರ್ಭಗಳನ್ನು ಕೂಡ ನಾವು ನೋಡಿದ್ವಿ. ಆದರೆ ಕೃಷಿ ಬದುಕು ಹೇಗಿದೆ ಅಂತಂದರೆ, ಅಲ್ಲಿ ಕಷ್ಟ ಮತ್ತು ಸುಖ, ಆನಂದ ಮತ್ತು ಸಂಭ್ರಮ, ತೊಂದರೆ, ಬಿಕ್ಕಟ್ಟು ಇವುಗಳನ್ನೆಲ್ಲ ಒಂಥರ ಸರಿಸಮಾನವಾಗಿ ನೋಡ್ಕೊಂಡು ಹೋಗಲಿಕ್ಕೆ ಸಾಕಷ್ಟು ಸ್ಪೇಸ್ ಇದೆ. ಬೇರೆ ಹಾಗೆ ನಿಮ್ಗೆ ಅಪ್ಸೆಟ್ ಆಯಿತು, ನೀವು ನಾಳೆ ಕೆಲಸ ಬಿಟ್ಬಿಡ್ಬೇಕು, ಏನೋ ನಿಂತು ಹೋಗ್ತದೆ, ಹಾಗಿಲ್ಲ. ನಾವು ಕೃಷಿ ಬದುಕಿನಲ್ಲಿ ನಮ್ಮ ಬದುಕಿನ ಜೊತೆಗೆ ಪ್ರಾಣಿ ಮತ್ತು ನಮ್ಮ ಬೆಳೆ ಇದನ್ನೆಲ್ಲ ಅವಲಂಬಿಸಿರ್ತೀವಿ. ನಮ್ಗೆ ಅನಿಸ್ತದೆ ಇವತ್ತು ನನ್ನ ಕಷ್ಟದಲ್ಲಿದ್ದರೂ ಕೂಡ ನಾನು ಪಾಪ ಪ್ರಾಣಿಗೆ ಉಪವಾಸ ಹಾಕಬಾರ್ದು, ಅಥವಾ ನಾನು ಬೆಳೀತಾ ಇರುವಂಥ ಬೆಳೆಗೆ ನೀರು ಹಾಕ್ತಾ ಇದ್ರೆ ತೊಂದರೆ ಆಗ್ತದೆ ಅನ್ನೋ ರೀತಿ ನಮ್ಮ ಜೀವನ ಏನಿದೆ ಅದೊಂಥರ ನಮ್ಗೆ ನಿರಂತರವಾಗಿ ನಡ್ಸ್ಕೊಂಡು ಹೋಗ್ತಾ ಇರ್ತದೆ. ಸೊ ನಮ್ಮ ಬದುಕು, ನಮ್ಮ ಖುಷಿ, ನಮ್ಮ ಕೆಲಸ, ನಮ್ಮ ಸಂಭ್ರಮ ಆ ರೀತಿ ನಿರಂತರವಾಗಿ ನಡೀತಾ ಹೋಯಿತು ಅಂತಂದರೆ ನಮಗೆ ಕಷ್ಟಗಳು ಅಷ್ಟು ಬಾಧಿಸೋದಿಲ್ಲ. ಬಟ್ ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಎಲ್ಲ ಕಡೆ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಬದಲಾವಣೆ ಕಾಣ್ತಾ ಇರೋ ಹಾಗೆ ಕೃಷಿ ಕ್ಷೇತ್ರವನ್ನು ಸೇರಿಕೊಂಡು ಇಡೀ ಜನಜೀವನದಲ್ಲಿ ಒಂಥರ ಬದಲಾವಣೆಗಳಾಗಿದೆ. ಮತ್ತು ಜನರಿಗೆ ಎಲ್ಲರಿಗೂ ದಿಢೀರ್ನೇ ಏನೋ ಬೇಕು, ದಿಢೀರ್ನೇ ಪ್ರಸಿದ್ಧಿಗೆ ಬರಬೇಕು, ದಿಢೀರ್ನೇ ದುಡ್ಡು ಮಾಡಬೇಕು, ಇದೆಲ್ಲ ಬರ್ತಾ ಇದೆ. ಇವತ್ತಿನ ಈ ಕಾಲದ ಸವಾಲುಗಳು ಮತ್ತು ಈ ಕಾಲದ ವಿದ್ಯಮಾನಗಳು ಅವನ್ನು ಸಂಪೂರ್ಣ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿರುವಂಥ ತೊಂದರೆಗಳು, ತಾಪತ್ರಯಗಳು, ಅಲ್ಲಿರುವಂಥ ಸವಾಲುಗಳು ಒಂದೇ ಸಾರಿ ನಮ್ಮ ಅಪ್ಸೆಟ್ ಆಗೋ ರೀತಿಯನ್ನು ವಾತಾವರಣ ಸೃಷ್ಟಿಯಾಗ್ತದೆ ಅಥವಾ ಸವಾಲು ದುಃಖಂತ ಎದುರುಗಡೆ ಬರುತ್ತದೆ. ಅಂಥದ್ದು ಕೃಷಿ ಬದುಕಿನಲ್ಲಿ ಸ್ವಲ್ಪ ಕಡಿಮೆ ಅನ್ನಿಸ್ತು. ಹಾಗಿದ್ರೂ ಕೂಡ ಕೃಷಿ ಬದುಕು ಎಂಥ ಒಂದು ಮನೋಸ್ಥೈರ್ಯವನ್ನು ಕೊಡ್ತದಂತಂದರೆ, ಈಗ ಬಿಡು, ಇನ್ನೊಂದು 6 ತಿಂಗಳಲ್ಲಿ ಮತ್ತೊಂದು ಬರ್ತದೆ, ಇನ್ನೊಂದು ವರ್ಷದಲ್ಲಿ ಇನ್ನೊಂದು ಬೆಳೆ ಬರ್ತದೆ, ಏನೋ ಮಾಡಿಬಿಡೋಣ ಅನ್ನೋ ರೀತಿ ಒಂದು ಆತ್ಮಸ್ಥೈರ್ಯವನ್ನು, ಧೈರ್ಯವನ್ನು ತುಂಬುತ್ತದೆ. ಬಟ್ ಈ ಧೈರ್ಯ ಬೇರೆ ಕ್ಷೇತ್ರಗಳಲ್ಲಿ ಬರೋದಿಲ್ಲ. ಅವಾಗ ಜಾನಪದಗಳು ಕೂಡ ನಮಗೆ ಖುಷಿಯನ್ನು ಕೊಡ್ತಿದ್ದು, ಸಾಂತ್ವನ ಹೇಳ್ತಿದ್ದು, ನಮ್ಮ ಕೃಷಿ ಬದುಕಿನ ಜೊತೆಗೆ ಸಾಹಿತ್ಯ ಇದೆ, ಸಾಂಸ್ಕೃತಿಕತೆ ಇದೆ, ಅಲ್ಲಿ ಒಂದು ವೈದ್ಯಕೀಯ ಇದೆ. ನಾವು ನಮ್ಗೆ ಆರಾಮಿಲ್ಲ ಅಂದ ತಕ್ಷಣ ತಕ್ಷಣಕ್ಕೆ ಡಾಕ್ಟರ್ನ ಅಪರಿಚಯ ಮಾಡೋದಿಲ್ಲ. ನಮ್ಮಲ್ಲಿ ಏನು ಅವೈಲೇಬಲ್ ಇದೆ ಅಲ್ಲಿರುವಂಥ ನಾಟಿ ಔಷಧಿಯನ್ನು ಗಿಡಮೂಲಿಕೆಗಳನ್ನು ಮಾಡಿಕೊಂಡು, ನನಗನ್ಸೋ ಹಂಗೆ ನಮ್ಮ ಪರಿಸರದಲ್ಲಂತೂ ಒಂದು 50-60% ಜನ ಆಸ್ಪತ್ರೆಗೆ ಹೋಗದೆ ತಮ್ಮದೆಲ್ಲ ಡಿಸೀಸ್ಗಳನ್ನು ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದು ಕೂಡ ಈ ಕೃಷಿ ಬದುಕಿನ ಒಂದು ಭಾಗ. ಜೊತೆಗೆ ಜಾನಪದ, ಈಗ ನಮಗೆ ಈಗೀಗೆಲ್ಲ ಟಿವಿಗಳು ಬಂದಿದೆ, ಮೊಬೈಲು, ಇಂಟರ್ನೆಟ್ಟು, ಇವುಗಳೆಲ್ಲ ನಿಮಗೆ ವಿಪರೀತವಾಗಿ ಸಿಗ್ತಾ ಇದೆ. ಬಟ್ ಇದು ಯಾವುದೂ ಇಲ್ಲದೇ ಇದ್ದ ಕಾಲದಲ್ಲಿ ಅಲ್ಲಿ ಲಾವಣಿಯನ್ನು ಹಾಡಿಕೊಂಡು ನಮ್ಮಲ್ಲಿ ಸಾಂಪ್ರದಾಯಿಕ ಪದವನ್ನು ಹಾಡಿಕೊಂಡು ಈ ಕೃಷಿ ಬದುಕಿನಲ್ಲಿ ನಾವು ಹಿಟ್ ಮಾಡಲಿಕ್ಕೆ ಬೀಸ್ತೇವೆ. ಕಲ್ಲಿನಿಂದ ಅಕ್ಕಿಯನ್ನು, ರಾಗಿಯನ್ನು, ಗೋಧಿಯನ್ನು ಬೀಸ್ಕೊಳ್ತಿದ್ವಿ ನಾವು. ಸೊ ಅದನ್ನು ಬೀಸ್ಕೊಳ್ಬೇಕಾದ್ರೂ ಕೂಡ ಅಲ್ಲಿ ಹಾಡು ಹಾಡ್ತಾನೆ ಅಂದರೆ ಆ ಶ್ರಮವನ್ನು ಅಥವಾ ಕೆಲಸದ ಕಷ್ಟವನ್ನು ಕಡಿಮೆ ಮಾಡಿಕೊಳ್ಳೋ ಕಾರಣಕ್ಕೆ ಅವರು ಹಾಡ್ತಾ ಇದ್ರು. ಈಗ ನಮ್ಮಲ್ಲಿ ಗ್ರಾಮೀಣ ಕಲಾವಿದರನ್ನೆಲ್ಲ ನೋಡಿದಾಗ ಅವರಿಗೆ ಆಧುನಿಕತೆದು ಬರ್ತದೆ, ಸಿನಿಮಾ ಹಾಡುಗಳು ಬರ್ತದೆ, ಆದರೆ ಪಕ್ಕ ಜಾನಪದೀಯವಾಗಿ ಅವರು ಬದುಕೋದು ಮತ್ತು ಜಾನಪದ ಕಲೆಗಳನ್ನು ಅವರು ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗೋದು, ಜೊತೆಗೆ ಅದಕ್ಕೆ ದೊಡ್ಡ ವೇದಿಕೆಗಳು, ಪ್ರಚಾರ ಪ್ರಸಾರ ಇಲ್ಲದೇ ಇರಬಹುದು, ಆದರೆ ಜಾನಪದ, ವೈದ್ಯಕೀಯ, ಸಾಂಸ್ಕೃತಿಕತೆ, ಸಾಹಿತ್ಯ ಇವೆಲ್ಲವುಗಳು ಕೃಷಿ ಬದುಕಿನ ಒಂದು ಭಾಗವಾಗಿ ಅಥವಾ ಕೃಷಿ ಬದುಕಿಗೆ ಬೇಕಾಗಿರುವಂಥ ಒಂದು ತಳಪಾಯವಾಗಿ ಅಥವಾ ಅವರ ಬದುಕಿನ ಶ್ರೀಮಂತಿಕೆಗೆ ಬೇಕಾಗುವಂಥ ಸಲಕರಣೆಗಳಾಗಿ ಕೂಡ ಕೆಲಸ ಮಾಡ್ತಾ ಇದೆ. ಅದೇ ಜಾನಪದ ಕ್ರೀಡೆಗಳು ಕೂಡ ಕೃಷಿ ಬದುಕಿನ ಜೊತೆಗೆ ಕ್ರೀಡೆಗೂ ಕೂಡ ಮಹತ್ವ ಇದೆ. ಈಗ ಕಬಡ್ಡಿಯನ್ನು ಇವತ್ತದಕ್ಕೆ ಬಹಳ ಇಂಪಾರ್ಟೆನ್ಸ್ ಬಂದಿದೆ, ಬಟ್ ನಮ್ಮ ಕೃಷಿಕರು ಕೂಡ ವರ್ಷದಲ್ಲಿ 4-5 ಸಾರಿ ಕಬಡ್ಡಿ ಆಡ್ತಿದ್ರು, ವರ್ಷದಲ್ಲಿ 4-5 ಸಾರಿ ಬೇಟೆ ಆಡ್ತಿದ್ರು, ವರ್ಷದಲ್ಲಿ ಆಗ ಈಗ ವಾಲಿಬಾಲ್ ಆಡುವಂಥ ನಾವೆಲ್ಲ ನೋಡಿದ್ವಿ. ಈಗ ಆ ಲೆಕ್ಕದಲ್ಲಿ ಈಗಲೇ ಕಡಿಮೆ ಆಗಿದೆ. ಹ್ಞೂ, ಕಲ್ಲ ಎತ್ತದು, ಹೀಗೆ ಗ್ರಾಮೀಣ ಪರಿಸರದಲ್ಲಿ ಏನು ಸಾಧ್ಯ ಇದೆ. ಹಾಂ, ಎತ್ತಿನ ಸ್ಪರ್ಧೆ ಮಾಡೋದು, ಹೋರಿ ಓಟ ಮಾಡುವಂಥದ್ದು, ಆಮೇಲೆ ನಮ್ಮಲ್ಲೆಲ್ಲ ದೀಪಾವಳಿಯಲ್ಲಿ ಎತ್ತನ್ನು ಓಡಿಸೋದು, ಯಾರು ಎತ್ತು ಮೊದಲು ಓಡ್ತದೆ ಅಂತ. ಸೊ ಎತ್ತು ಭಾಳ ಚೆನ್ನಾಗಿ ಓಡುವಂಥ ಎತ್ತು ಮೊದಲು ಬರ್ತದೆ ಸಹಜ, ಬಟ್ ಆ ಚೆನ್ನಾಗಿ ಓಡೋ ಎತ್ತಿನ ಜೊತೆ ಮನುಷ್ಯನೂ ಓಡಬೇಕಲ್ಲ. ಈಗ ಬರೀ ಎತ್ತು ಸ್ಟ್ರಾಂಗ್ ಇದ್ರೆ ಸಾಕಾಗೋದಿಲ್ಲ, ಮನುಷ್ಯನೂ ಕೂಡ ಸ್ಟ್ರಾಂಗ್ ಇರಬೇಕಾಗ್ತದೆ. ಹಾಗೆ ಇವೆಲ್ಲವೂ ನಮ್ಮ ಗ್ರಾಮೀಣ ಪರಿಸರದಲ್ಲಿ ಆಮೇಲೆ ಕೃಷಿ ಬದುಕಿನ ಜೊತೆಗೆ ಸೇರಿಕೊಂಡಿರುವಂಥದ್ದು. ಈಗ ಕಡಿಮೆ ಆಗಿದೆ, ಎತ್ತುಗಳು ಇಲ್ಲದೇ ಇರೋದ್ರಿಂದ ಸ್ಪರ್ಧೆ ಇಲ್ಲ. ನಮ್ಮ ಊರಿನಲ್ಲೆಲ್ಲ ಒಂದು 500 ಎತ್ತುಗಳು ಇರ್ತಿತ್ತು, ಅದರಲ್ಲಿ ಒಂದು ಸ್ಪರ್ಧೆ ನಡೀತಿತ್ತು, ಯಾರು ಫಸ್ಟ್ ಬರ್ತಾನೆ. ಆಗ ಮತ್ತೇನು ಬಹುಮಾನ ಅಂಥದ್ದು ಏನೂ ಇರೋದಿಲ್ಲ. ಬಹುಮಾನ ಅಂತಂದರೆ ಅಪ್ರಿಸಿಯೇಟ್ ಮಾಡೋದು ಅಥವಾ ಅವನಿಗೊಂದು ಪ್ರತಿಷ್ಠೆ, ನಾನು ನಂಬರ್ 1 ಬಂದೆ, ನನ್ನ ಎತ್ತು ನಂಬರ್ 1 ಬಂತು ಅಂತ. ಆ ಕಾರಣಕ್ಕೆ ಎತ್ತನ್ನು ಓಡಿಸ್ತಿದ್ರು, ಜೊತೆಗೆ ಎತ್ತಿನ ಜೊತೆಗೆ ಇವರು 4-5 ಕಿಲೋಮೀಟರ್ ಓಡ್ತಿದ್ರು. ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಒಳ್ಳೆ ಓಟಗಾರ ಎತ್ತಿನ ಜೊತೆಗೆ ಒಬ್ಬ ಮನುಷ್ಯ ಎತ್ತನ್ನು ಹಿಡಿದು ಓಡೋದಂತಂದರೆ ಅವನಿಗೂ ಅಂಥ ಶಕ್ತಿ ಬೇಕಾಗ್ತದೆ ಮತ್ತು ಆ ಚಾಣಾಕ್ಷತೆ ಬೇಕಾಗ್ತದೆ. ಯಾಕಂದರೆ ಒಂದೇ ಸಾರಿ ಒಂದು 50 ಎತ್ತು ಓಡ್ತಾ ಇರುತ್ತೆ, ಅವು ಅಷ್ಟು ಅನುಭವ ಇಲ್ಲದೇ ಇದ್ದರೆ ಎತ್ತಿನ ಜೊತೆ ಓಡಲಿಕ್ಕೂ ಆಗೋದಿಲ್ಲ, ಮತ್ತು ಬಿದ್ದರೆ ಎತ್ತು ತುಳ್ಕೊಂಡು ಹೋಗ್ಬಿಡ್ತದೆ, ಅಪಾಯನೂ ಇರ್ತದೆ. ಅದರೆಲ್ಲದರ ಮಧ್ಯದಲ್ಲಿ ಇವೆಲ್ಲ ಈ ಸಂಭ್ರಮಗಳೆಲ್ಲ ನಡೀತಾ ಇರ್ತದೆ. ಅಂಥ ಪರಿಸರದಲ್ಲಿ ನೀವು ಬೆಳೆದು ಬಂದಿದ್ದೀರಿ, ಇವತ್ತು ಪತ್ರಕರ್ತರು ಆಗಿ ಕೃಷಿ ಜೊತೆಗೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇವೆಲ್ಲ ನೆನಪುಗಳು ಒಂದೊಂದು ಟೈಮ್ನೊಳಗೆ ಏನಂದರೆ ಈಗ ಬಹಳ ಆಸೆಯನ್ನು ಮಾಧ್ಯಮಗಳು ಹುಟ್ಟಿಸಿಬಿಟ್ಟಿದ್ದವು. ಒಳಗಡೆ ಆಸೆ ಹೊರಗಡೆ ನಾವು ತೋರಿಸ್ಲಿಕ್ಕಾಗಲ್ದೆ ಇರೋಕ್ಕಾಗಲ್ಲ. ಹಂಗಾಗಿ ಆಸೆ ಸಿಕ್ಕಾಬಿಟ್ಟೆ ಮನುಷ್ಯನ ಒಳಗಡೆ ತುಂಬಿಕೊಂಡು ಇರೋದ್ರಿಂದ ನಾವು ನಮ್ಮ ದುಃಖಕ್ಕೆ ಅದು ಕೂಡ ಮೂಲ ಕಾರಣ. ಆಸೆಯೇ ದುಃಖಕ್ಕೆ ಮೂಲ, ಬುದ್ಧ ಹೇಳಿರುವಂಥದ್ದು ಈಗಲೂ ಸಹಜ. ಈಗ ನಮ್ಮ ಆಸೆ ಹೆಚ್ಚಾಗ್ತದೆ, ಆಕಾಂಕ್ಷೆ ಹೆಚ್ಚಾಗ್ತದೆ, ಸವಾಲುಗಳು ಹೆಚ್ಚಾಗ್ತದೆ, ಶ್ರಮ ಹೆಚ್ಚಾಗ್ತದೆ, ಹೀಗೆ ಎಲ್ಲದೂ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಕೊನೆಗೆ ನಮಗೆ ಶುಗರ್ ಹೆಚ್ಚಾಗ್ತದೆ, ಬಿ ಪಿ ಹೆಚ್ಚಾಗ್ತದೆ. ಇವತ್ತಿನ ಈ ಸಂದರ್ಭದಲ್ಲಿ ನಾವು ಭಾಳ ವೇಗವಾಗಿ ಹೋಗಬೇಕು, ಎಲ್ಲವ್ರಿಗಿಂತ ಮುಂದಿರಬೇಕು, ಎಲ್ಲವ್ರಿಗಿಂತ ಆರಾಮಿರಬೇಕು ಅನ್ನೋವಂಥ ಆಸೆಗೆ ಬಿದ್ದು ಅದು ಆಸೆ ನಮಗೆ ದುಃಖವನ್ನು ತರ್ತಾ ಇದೆ. ಬಟ್ ಕೃಷಿ ಬದುಕಿನಲ್ಲಿ ಆ ಆಸೆಯನ್ನು ಮೀರುವಂಥ ಒಂದು ಚೈತನ್ಯ ಕೊಡುವಂಥ, ಧೈರ್ಯ ತುಂಬುವಂಥ ಸಂಸ್ಕೃತಿ, ಅದನ್ನೇ ನಾವು ಕೃಷಿ ಸಂಸ್ಕೃತಿ, ಕೃಷಿ ಜನಜೀವನ ಅಂತ ಹೇಳ್ತೀವಿ, ಅದು ಇದೆ. ಮತ್ತು ನಾವು ನೋಡ್ತಾ ಇರೋ ಹಾಗೆ ಕಾರ್ಪೊರೇಟ್ ಕಲ್ಚರು ಅಥವಾ ಕಾರ್ಪೊರೇಟ್ ವಲಯದಲ್ಲಿ ಇರುವಂಥ ಸ್ಪರ್ಧೆ, ಇರುವಂಥ ಒಂದು ದೊಡ್ಡ ಹೋರಾಟ